ಅಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಿಂದ ಬೆಂಗಳೂರಿನ ಕಸ ವಿಲೇವಾರಿ, ನೀರು ಸರಬರಾಜು ಸೇರಿ ಅನೇಕ ಸಮಸ್ಯೆಗೆ ಶೀಘ್ರ ಪರಿಹಾರ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭದ್ರಾವತಿ ಉಕ್ಕು ಕಾರ್ಖಾನೆಯ ಪುನಶ್ಚೇತನ ಕಾರ್ಯ ಪ್ರಗತಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಸ್ತುತ 41 ಕಿಲೋಮೀಟರ್ ಕಾಮಗಾರಿ ಪೂರ್ಣ. ಧರ್ಮಸ್ಥಳ ಪ್ರಕರಣ, ಆರೋಪಿ ಚಿನ್ನಯ್ಯ ಮತ್ತೆ 4 ದಿನ ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಹಾಗೂ ಸದ್ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶದ ಮಹತ್ವ ಹಾಗೂ ಅವುಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅಭಿವೃದ್ಧಿ ಹೊಂದಿದಂತೆಲ್ಲ ಪರಿಸರ ವಿನಾಶದತ್ತ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಅಪೌಷ್ಟಿಕತೆ ಅನ್ನುವಂಥದ್ದು ಕೂಡ ನಮ್ಮ ಜನರನ್ನ ಅತೀವವಾಗಿ ಕಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅಪೌಷ್ಟಿಕತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಏನೋ ಒಂದಷ್ಟು ನಮಗೆ ನಿತ್ರಾಣ ಆಗುತ್ತೆ ಅಂತ ಹೇಳಿ ಅನ್ನಿಸ್ಬಹುದು. ಆದರೂ ಕೂಡ ಮಾನವನ ಸಮಗ್ರ ದೇಹದ ಬೆಳವಣಿಗೆಯ ಮೇಲೆ ಇದು ಬಹಳ ಕೆಟ್ಟ ಪರಿಣಾಮವನ್ನು ಉಂಟುಮಾಡುತ್ತೆ. ಈ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶ ಅನ್ನುವಂಥದ್ದು ಆರಂಭದಿಂದಲೂ ಕೂಡ ಬೇಕಾಗುತ್ತೆ. ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಈ ಪೋಷಕಾಂಶಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಪೌಷ್ಟಿಕಾಂಶ ಅಂತ ಅಂದರೆ ಏನು, ಎಲ್ಲೆಲ್ಲಿ ನಮಗೆ ಪೌಷ್ಟಿಕಾಂಶಗಳು ದೊರಕುತ್ತೆ, ಅದನ್ನು ಹೇಗೆ ನಾವು ಸದ್ಬಳಕೆಯನ್ನು ಮಾಡಬೇಕು, ಇದರ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಪ್ರತಿ ವರ್ಷವೂ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕಿನಿಂದ 7 ದಿವಸಗಳ ಕಾಲ ಸಪ್ತಾಹವನ್ನು ಆಚರಣೆಯನ್ನು ಮಾಡ್ತಾ ಇದೆ. ಈ ಪೌಷ್ಟಿಕಾಂಶ ಸಪ್ತಾಹ ಅಂತ ಅಂದರೆ ಏನು, ಪೌಷ್ಟಿಕಾಂಶಗಳ ಮಹತ್ವ ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರು. ಡಾಕ್ಟರ್ ಶಿವಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಏನು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಅಂದರೆ? ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತಂದರೆ ಓನ್ಲಿ ಇದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸರ್. ಇದು ಪ್ರತಿ ವರ್ಷದ ಸೆಪ್ಟೆಂಬರ್ ಮಾಹೆಯ ಮೊದಲನೇ ವಾರ ಇದನ್ನು ಆಚರಣೆ ಮಾಡ್ತೀವಿ. ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ, ಅಂದರೆ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಆಹಾರದ ಬಗ್ಗೆ ಮತ್ತು ಆ ಪೋಷಕಾಂಶಗಳ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಪೋಷಕಾಂಶ ಕೊರತೆ ಆದಾಗ ನಮಗೆ ಸಮಸ್ಯೆ ಆಗುತ್ತೆ, ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ. ಸೊ ಅದರ ಬಗ್ಗೆ ಅರಿವು ಮೂಡಿಸಲು ಪ್ರತಿಯೊಂದು ಆಹಾರನೂ ನಮಗೆ ಪೋಷಕಾಂಶ ಕೊಡುವಂಥ ಆಹಾರನೇ. ಸೊ ಅದಕ್ಕಾಗಿ ಈ ಒಂದು ಪೌಷ್ಟಿಕಾಂಶದ ಬಗ್ಗೆ, ಆಹಾರದ ಸೇವನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಕರೀತಾರೆ. ಇದು ಎಲ್ಲಿಂದ ಎಲ್ಲಿಯವರೆಗೆ ಆಚರಣೆಯನ್ನು ಮಾಡಲಾಗುತ್ತೆ ಸರ್? ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯ ಮೊದಲನೇ ವಾರ ಅಂತ ಇದೆ ಇದು. ಬಟ್ ಆದರೆ 1ರಿಂದ 7ನೇ ತಾರೀಕವರೆಗೂ ನಾವು ಇದನ್ನು ಆಚರಣೆ ಮಾಡಬೇಕು. ಈ ಒಂದು ಸಪ್ತಾಹವನ್ನು ಇಡೀ ಈ ಸೆಪ್ಟೆಂಬರ್ ತಿಂಗಳ ಕೊನೆಯವರೆಗೂ ಮಾಡಬಹುದು. ಯಾವ ಪ್ರಮುಖ ಉದ್ದೇಶದಿಂದ ಈ ಒಂದು ಸಪ್ತಾಹವನ್ನು ಆಚರಣೆಯನ್ನು ಮಾಡಲಾಗುತ್ತೆ? ಉದ್ದೇಶ ಇಷ್ಟೇ, ನಾವು ಯಾವ ಆಹಾರದಲ್ಲಿ ಯಾವ ಪೋಷಕಾಂಶಗಳಿದ್ದಾವೆ, ಯಾವ ಪೋಷಕಾಂಶಗಳ ಉಪಯೋಗ ಏನು, ಯಾವ ಆಹಾರವನ್ನು ನಾವು ಸೇವಿಸುತ್ತಿದ್ದರೆ ಆ ಪೋಷಕಾಂಶ ನಮಗೆ ದೊರಕುತ್ತೆ, ಮತ್ತೆ ಆ ಪೋಷಕಾಂಶದಿಂದ ನಮ್ಮಲ್ಲಿ ಆಗುವಂತ ಪರಿಣಾಮಗಳು, ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮಗಳನ್ನ ಅವಾಯ್ಡ್ ಮಾಡಕ್ಕೆ ಅಂತಂದ್ರೆ ತಡೆಯಲು ಯಾವ ಪೋಷಕಾಂಶ ತಿಂದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲು ಇದರ ಉದ್ದೇಶ. ತಾವು ಗೃಹ ವಿಜ್ಞಾನಿಗಳಾಗಿರೋದ್ರಿಂದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ. ಆಹಾರವನ್ನ ನಾವೆಲ್ಲ ಸೇವನೆಯನ್ನ ಮಾಡ್ತೀವಿ, ಆಹಾರ ಸೇವನೆಯನ್ನ ಮಾಡುವ ಮೂಲಕವೇ ನಾವು ನಮ್ಮ ಜೀವವನ್ನ ಕಾಪಾಡಿಕೊಂಡಿರ್ತಕ್ಕಂಥದ್ದು, ಬದುಕ್ತಾ ಇರ್ತಕ್ಕಂಥದ್ದು. ಆಹಾರ ಅಂತ ಅಂದ್ರೆ ವೈಜ್ಞಾನಿಕವಾಗಿ ಏನು ಅಂತ ಹೇಳಿ ಕರಿಬಹುದು? ಆಹಾರ ಈಗ ನಾವು ಪ್ರತಿದಿನ ಮೂರು ಟೈಮ್ ಆಹಾರ ತಗೊಂತೀವಿ, ನಮ್ಗೆ ಗೊತ್ತಿರೋ ಹಾಗೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಈಗ ಆಹಾರ ಅಂತ ತರಕಾರಿಗಳಲ್ಲಿ ಪ್ರಿಪೇರ್ ಮಾಡತಕ್ಕಂಥ ಒಂದನ್ನು ಆಹಾರ ಅಂತೀವಿ, ಮತ್ತೆ ಪ್ರಾಣಿಜನ್ಯ ಅಂತ ಏನಂತೀವಲ್ಲ, ಮೊಟ್ಟೆ ಮೀನು ಮಾಂಸ ಏನಂತೀವಲ್ಲ, ಅದನ್ನು ಆಹಾರ ಅಂತೀವಿ. ಬಟ್ ಆದರೆ ಆಹಾರ ಅಂತಂದ್ರೆ ನಮಗೆ ಸೂಕ್ತವಾದಂಥದ್ದು, ನಾವು ತಿನ್ನಬೇಕು ಅನ್ನೋ ಅಂತ ಆಹಾರವನ್ನ ಯಾವುದೇ ರೂಪದಲ್ಲಿ, ಅಂದ್ರೆ ಗಂಜಿ ಇರ್ಬೋದು ಅಥವಾ ಮುದ್ದೆ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು, ಈ ರೀತಿ ಯಾವ ರೂಪದಲ್ಲಿ ಬೇಕಾದರೂ ನಾವು ಆಹಾರವನ್ನು ಬಳಸಿ ನಾವು ಹೊಟ್ಟೆ ತುಂಬ ತಿನ್ನುತ್ತೇವೋ, ನಮ್ಮ ಹಸಿವನ್ನು ನೀಗಿಸುತ್ತೇವೋ, ಅದನ್ನು ಆಹಾರ ಅಂತೀವಿ. ಜೊತೆಗೆ ಆ ಆಹಾರ ಪೌಷ್ಟಿಕ ಭರಿತವಾಗಿರಬೇಕು, ಅದು ನಮ್ಮ ತಿಂದಂತ ಆಹಾರ ನಮ್ಮ ದೇಹಕ್ಕೆ ಪೌಷ್ಟಿಕವಾಗಿ ಸಿಗಬೇಕು, ಅದಕ್ಕೆ ನಾವು ಆಹಾರ ಅಂತ ಹೇಳ್ತೀವಿ. ಜೊತೆಗೆ ನಾವು ತಿನ್ನುವಂತ ಆಹಾರ ಜೀರ್ಣವಾಗಬೇಕು, ಪಚನವಾಗಬೇಕು. ಆ ಪಚನವಾಗುವಂತ ರೀತಿಯಲ್ಲಿರುವಂತಹ ಆಹಾರ ಸೇವನೆ ಮಾಡಿದಾಗ ನಮಗೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಜೀರ್ಣವಾಗಿ ನಮ್ಮ ದೇಹಕ್ಕೆ ಪೋಷಕಾಂಶಗಳು ದೊರಕುತ್ತೆ. ಸೊ ಇದಕ್ಕೆ ನಾವು ಆಹಾರ ಅಂತ ಹೇಳಬಹುದು. ಯಾವುದನ್ನ ಸೇವನೆಯನ್ನ ಮಾಡಬೇಕು ಅಂತೀರ ಆಹಾರಗಳಲ್ಲಿ? ತರಕಾರಿಗಳು ಅಂತೀವಿ, ಧಾನ್ಯಗಳು ಅಂತೀವಿ, ಮತ್ತೆ ಹಾಲು ಅಂತೀವಿ, ಮತ್ತೆ ಇತರೆ ಖನಿಜಗಳಿತ್ತ ಆಹಾರ ಪದಾರ್ಥಗಳಂತೀವಿ. ಸೊ ಇವೆಲ್ಲವನ್ನು ಆಹಾರ ಅಂತ ನಾವು ಹೇಳ್ತೀವಿ. ಪ್ರಮುಖವಾಗಿ ಈಗ ಸೀರಿಯಲ್ಸ್ ಅಂದ್ರೆ ಕನ್ನಡದಲ್ಲಿ ಧಾನ್ಯಗಳು ಅಂತೀವಿ, ಆ ಧಾನ್ಯಗಳು ಮಿನಿಮಮ್ ನಮಗೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 24 ಗಂಟೆ ಅಂತೀವಿ ನಾವು, ಒಂದು ದಿನ ಅಂತೀವಿ. ನಾವು ಬೆಳಗ್ಗೆ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ, ಮತ್ತೆ ಮಧ್ಯಾಹ್ನದ ಬಿಡುವಿನ ಸಮಯದಲ್ಲಿ ಕೆಲವು ಸ್ನಾಕ್ಸ್ ಅಂತ ತಿಂತೀವಿ. ಸೊ ಈ ರೀತಿ ನಾವು 24 ಗಂಟೆಗಳ ಕಾಲಕ್ಕೆ ಒಂದು ದಿನ ಅಂತೀವಿ ನಾವು. ಆ ದಿನದಲ್ಲಿ ನಮಗೆ ಸೀರಿಯಲ್ಸ್ ಧಾನ್ಯಗಳು ಸುಮಾರು 300 ಗ್ರಾಂನಷ್ಟು ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ. ಮತ್ತೆ ಅದೇ ರೀತಿ ತರಕಾರಿಗಳು, ಗೆಡ್ಡೆ ಗೆಣಸು ತರಕಾರಿ ಇರಬಹುದು, ಲೀಪ್ ವೆಜಿಟೇಬಲ್ ಇರಬಹುದು, ಇತರೆ ತರಕಾರಿಗಳಿರಬಹುದು, ಇವು ಸುಮಾರು 400 ಗ್ರಾಂನಷ್ಟು ಅವಶ್ಯಕತೆ ಇದೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ. ಜೊತೆಗೆ ಪಲ್ಸಸ್ ಕಾಳುಗಳು ಅಂತೀವಿ ನಾವು, ಕಾಳುಗಳು 75 ಗ್ರಾಂ ಅಂತ ಹೇಳ್ತೀವಿ, ಅದು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 75 ಗ್ರಾಂ ಕಾಳುಗಳು ಬೇಕಾಗುತ್ತೆ. ಮತ್ತೆ ಇದು ಫ್ರೂಟ್ಸ್ ಹಣ್ಣುಗಳು, ಯಾವುದೇ ತರದ ಹಣ್ಣು ಒಂದು 100 ಗ್ರಾಂ ಇರಬೇಕು ಆಗುತ್ತೆ. ಮತ್ತೆ ಆಯಿಲ್ಸ್ ಅಂಡ್ ನಟ್ಸ್ ಅಂತೀವಿ ನಾವು, ಅಂದ್ರೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ಬೀಜಗಳು ಅಂತೀವಿ, ಅದೊಂದು 30 ಗ್ರಾಂನಷ್ಟು ಅದು ಅವಶ್ಯಕತೆ ಇದೆ. ಜೊತೆಗೆ ಹಾಲು 300 ml ಹಾಲು. ಸೊ ಇದು ಮನುಷ್ಯನಿಗೆ ಒಂದು ದಿನಕ್ಕೆ ಬೇಕಾಗಿರುವಂತ ತರಕಾರಿಗಳಿರ್ಬೋದು, ಧಾನ್ಯಗಳಿರ್ಬೋದು, ಮತ್ತೆ ಇತರೆ ಎಲ್ಲ ಸೇರಿಸಿ ನಮ್ಮ ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಡಾಟಾ ಅಂತೀವಿ. ಸೊ ಇದು ಮನುಷ್ಯನಿಗೆ ಬೇಕಾಗಿರೋದು. ಸೊ ಇಷ್ಟು ಆಹಾರವನ್ನು ಒಂದು ದಿನದಲ್ಲಿ ಸೇವನೆ ಮಾಡಿದರೆ, ಉದಾಹರಣೆಗೆ ಧಾನ್ಯಗಳು ನಾನು 300 ಗ್ರಾಮ್ ಅಂತ ಹೇಳಿದೆ ನಿಮಗೆ ತಮಗೆ. ಸೊ ಈಗ 300 ಗ್ರಾಮ್ ಧಾನ್ಯಗಳು ಅಂತ ಅಂದ್ರೆ ನಾವು ಅಳತೆ ಮಾಡಿ 300 ಗ್ರಾಮ್ ತಿನ್ಬೇಕಂತಲ್ಲ, 300 ಗ್ರಾಮಕ್ಕಿಂತ ಜಾಸ್ತಿ ತಿನ್ಬಹುದು, ಜೊತೆಗೆ 300 ಗ್ರಾಮ್ಗಿಂತ ಕಡಿಮೆ ಆಗಬಾರದು. ಬೆಳಗ್ಗೆ ಧಾನ್ಯಗಳು ಅಂದ್ರೆ ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಇವೆಲ್ಲ ಧಾನ್ಯಗಳಿಗೆ ಸೇರಿದಂತ ಪದಾರ್ಥಗಳು. ಈ ಧಾನ್ಯಗಳಲ್ಲಿ ತಯಾರಿ ಮಾಡಿದಂತ ಆಹಾರ ಪದಾರ್ಥಗಳು, ಉದಾಹರಣೆಗೆ ರಾಗಿನಲ್ಲಿ ಮುದ್ದೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಅದೇ ರೀತಿ ಅಕ್ಕಿನಲ್ಲಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ತೀವಿ, ಅಥವಾ ಪಲಾವ್ ಮಾಡ್ತೀವಿ, ಅಥವಾ ಅಕ್ಕಿನಲ್ಲಿ ಉತ್ಪಾದಿಸಿದಂತ ಉಪ ಉತ್ಪನ್ನಗಳು ಇಡ್ಲಿ, ದೋಸೆ, ರೊಟ್ಟಿ, ಈ ಕಡುಬು, ಶಾವಿಗೆ, ಇವೆಲ್ಲನೂ ಉಪ ಉತ್ಪನ್ನಗಳು ಅಂತೀವಿ ಅಕ್ಕಿ. ಸೊ ಇಂಥ ಧಾನ್ಯಗಳನ್ನು ಉಪಯೋಗಿಸಿ ನಾವು ದಿನ ಬೆಳಗ್ಗೆ ತಿಂಡಿಗೆ ಉಪಯೋಗಿಸುವಂತದ್ದು, ಮಧ್ಯಾಹ್ನ ಊಟಕ್ಕೆ ಮುದ್ದೆ ಉಪಯೋಗಿಸುವಂತದ್ದು, ರಾತ್ರಿ ಊಟಕ್ಕೆ ಚಪಾತಿ ಉಪಯೋಗಿಸುವಂತದ್ದು, ಈ ರೀತಿ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಒಂದು ದಿನಕ್ಕೆ 300 ಗ್ರಾಮ್ಗಿಂತ ಮೇಲ್ಪಟ್ಟಂತ ಧಾನ್ಯಗಳನ್ನ ತಿನ್ನುವಂತದ್ದು. ಇನ್ನು ತರಕಾರಿಗಳನ್ನ ತಮಗೆ ಗೊತ್ತಿರೋ ಹಾಗೆ ಪಲ್ಯ ಮಾಡಿ ತಿನ್ನುವಂಥದ್ದು, ಮತ್ತೆ ಸಾಂಬಾರ್ ಮಾಡಿ ತಿನ್ನುವಂಥದ್ದು, ಸೊಪ್ಪಿನಲ್ಲಿ ಇತರೆ ಪಲ್ಯ ಮಾಡಿದಂಥದ್ದು, ಬಸ್ಸಾರ ಏನೋ ಇದೆ ಗೊತ್ತಲ್ವ ತಮಗೆ. ಸೊ ಸಾಂಬಾರ್ ಇದರ ಉಪಯೋಗಿಸುವಂಥದ್ದು, ತರಕಾರಿಗಳನ್ನು ಉಪಯೋಗಿಸಿ ಸಾಂಬಾರ್ ಮಾಡುವಂಥದ್ದು, ಈ ರೀತಿ ಕಾಳುಗಳನ್ನ 75 ಗ್ರಾಮ್ ಅಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಕೊಡುವಂತ ಯಾವ್ದಂತಂದ್ರೆ ಕಾಳುಗಳು. ಸೊ ಅದರಲ್ಲಿ ಕಾಲಿನ ಪಲ್ಯ ಇರ್ಬೋದು, ತೊಗರಿ ಬೇಳೆ ಸಾಂಬಾರ್ ಇರ್ಬೋದು, ಅವರೇ ಬೆಳೆ ಸಾಂಬಾರ್ ಇರ್ಬೋದು, ಈ ರೀತಿ ಹಲವಾರು ಕಾಳುಗಳನ್ನು ಉಪಯೋಗಿಸಿ ಪಲ್ಸಸ್ ಅಂತಂದ್ರೆ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸಿ ತಿನ್ನುವಂಥದ್ದು. ಸೊ ಈ ರೀತಿ ನಾನು ಹೇಳಿದ ಹಾಗೆ ಈ ತರಕಾರಿಗಳನ್ನೆಲ್ಲ ಉಪಯೋಗಿಸಿ ಈ ಧಾನ್ಯಗಳನ್ನು ಉಪಯೋಗಿಸಿ ತಿಂದ್ರೆ ಮನುಷ್ಯನಿಗೆ ಬೇಕಾದಂತಹ ಪೋಷಕಾಂಶಗಳು ಅವಶ್ಯಕವಾಗಿ ದೊರಕುತ್ತೆ. ತಾವು ಈಗ ಏನು ಒಂದು ಪಟ್ಟಿಯನ್ನು ಕೊಟ್ರಿ, ಯಾವ್ಯಾವ ಪ್ರಮಾಣದ ಆಹಾರ ಎಷ್ಟೆಷ್ಟು ಇರಬೇಕು ಅಂತ ಹೇಳಿ, ಇದು ICMR ಅವರು ಮಾಡಿರ್ತಕ್ಕಂಥದ್ದು ಅಥವಾ ICMR ಪ್ರಕಾರ ಬೇರೆ ಏನಾದರೂ ಇದೆಯಾ? ಸರ್, ಇದು ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಏನಂತೀವಲ್ಲ, ಅವರು ಮತ್ತೆ NIN ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇವರ ಒಂದು ಸಹಯೋಗದಲ್ಲಿ ಈ ಮನುಷ್ಯನಿಗೆ ಬೇಕಾದಂತ ಒಂದು ದಿನಕ್ಕೆ ಬೇಕಾದಂತ ಪೋಷಕಾಂಶಗಳು ಕೊಡುವಂತ ಅದನ್ನು ಇಟ್ಟುಕೊಂಡು ಇಷ್ಟು ಆಹಾರವನ್ನ ಮನುಷ್ಯ ಒಂದು ದಿನಕ್ಕೆ ಸೇವನೆ ಮಾಡಬೇಕು ಅನ್ನೋದು ಅವರದ ಒಂದು ಸಂಪನ್ಮೂಲ. ಈಗ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಪೌಷ್ಟಿಕಾಂಶ ಅಂತ ಅಂದ್ರೆ ಏನು ಮತ್ತೆ ಪೋಷಣೆ ಅಂತ ಅಂದ್ರೆ? ಈಗ ಪೋಷಣೆ ಅಂದ್ರೆ ಆಹಾರವನ್ನು ತೆಗೆದುಕೊಳ್ಳುವ, ಅಂದ್ರೆ ನಾವು ಯಾವ ಆಹಾರವನ್ನು ತೆಗೆದುಕೊಳ್ತೀವೋ ಪ್ರಕ್ರಿಯೆ ಮತ್ತು ಅದರ ಬೆಳವಣಿಗೆ, ಆಹಾರ ತಿಂದಾಗ ಅದು ಪಚನವಾಗಿ ಮತ್ತು ನಮ್ಮ ದೇಹದಲ್ಲಿ ಅವಶ್ಯಕತೆ ಇರುವಂತ ಪೋಷಕಾಂಶಗಳು ಸಿಗುವಂತದಕ್ಕೆ ಪೋಷಣೆ ಅಂತೀವಿ. ಪೌಷ್ಟಿಕಾಂಶ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನನಗೆ ಈಗ ಯಾವ್ದೋ ಒಂದು ಡಿಫಿಷಿಯನ್ಸಿ ಇದೆ, ಯಾವ್ದೋ ಒಂದು ಪೋಷಕಾಂಶದ ಕೊರತೆ ಇದೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಪೋಷಕಾಂಶದ ಕೊರತೆಯಿಂದ ಪೋಷಕಾಂಶಗಳು ಉಳ್ಳಂತ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ಪೌಷ್ಟಿಕಾಂಶ ಅಂತೀವಿ ನಾವು. ಪೋಷಣೆ ಅಂತಂದ್ರೆ ಯಾವ್ದು ಆಹಾರ ಬೇಕು ನಮಗೆ, ಯಾವ ಒಂದು ತಿಂದ್ರೆ ನಮ್ಗೆ ಯಾವ ಪೌಷ್ಟಿಕಾಂಶ ಸಿಗುತ್ತೆ ಅನ್ನೋದು ಬೇಕಾಗುತ್ತೆ, ಅದು ಪೋಷಣೆ. ಪೌಷ್ಟಿಕಾಂಶ ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಈಗ ನಮಗೆ ಈಗ ಕೆಲವು ಮಹಿಳೆಯರಲ್ಲಿ ವಿಶೇಷವಾಗಿ ಇದು ಕಾಣಿಸ್ಕೊಳ್ಳುತ್ತೆ, ಏನು ಅನೆಮಿಯಾ, ಅದು ರಕ್ತಹೀನತೆ, ಹಿಮೋಗ್ಲೋಬಿನ್ ಕಂಟೆಂಟ್. ಸೊ ಅದಕ್ಕಾಗಿ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಆ ಹಿಮೋಗ್ಲೋಬಿನ್ ಕಂಟೆಂಟ್ ರೆಕಮೆಂಡೇಶನ್ಗೆ ಧಾನ್ಯಗಳಲ್ಲಿ ಏನು ಕಬ್ಬಿಣದ ಅಂಶ ಅತಿ ರುಚಿರುವಂತದ್ದು ರಾಗಿ. ರಾಗಿನಲ್ಲಿ ರಾಗಿ ಮುದ್ದೆ ತಿನ್ನುವಂತದ್ದು, ರೊಟ್ಟಿ ತಿನ್ನುವಂತದ್ದು, ರಾಗಿ ಅಮಲಿ ಮಾಡಿ ಕುಡಿಯುವಂಥದ್ದು, ಜೊತೆಗೆ ಕಬ್ಬಿಣಾಂಶ ಅತಿ ಹೆಚ್ಚು ಇರುವಂತ ಲೀಫಿ ವೆಜಿಟೇಬಲ್ಸ್, ಏನು ಇದೇನ್ ಹಸಿರು ಸೊಪ್ಪುಗಳು, ಪಾಲಕ್ ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಇಂಥವನ್ನು ಅತಿ ಹೆಚ್ಚು ಸೇವನೆ ಮಾಡಿ ಅಂತಿರುವಂಥದ್ದು. ಇದು ಪೌಷ್ಟಿಕಾಂಶದ ಸ್ಥಿತಿಯನ್ನು ಅವಲೋಕಿಸಿ ಕೊಡುವಂಥದ್ದು, ಅವರಿಗೆ ಸಲಹೆ ಕೊಡುವಂಥದ್ದು. ಸೊ ಇದು ಪೌಷ್ಟಿಕಾಂಶದ ಸ್ಥಿತಿ ಅಂತ ಹೇಳಬಹುದು. ತಾವು ಆಗ್ಲೇ ಹೇಳ್ತಾ ಇದ್ರಿ, ಈಗ ತರಕಾರಿಗಳನ್ನ ಇಷ್ಟು ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು, ಧಾನ್ಯಗಳನ್ನ ಇಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಕಾಳುಗಳನ್ನ ಇಷ್ಟು ಪ್ರಮಾಣದಲ್ಲಿ, ಅದರ ಜೊತೆಗೆ ಹಾಲಾಗಿರ್ಬಹುದು, ಮೊಟ್ಟೆ ಆಗಿರ್ಬಹುದು, ಮತ್ತೆ ಎಣ್ಣೆಯ ಪದಾರ್ಥ ಆಗಿರ್ಬಹುದು, ಇವೆಲ್ಲವನ್ನು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಾವು ಸೇವನೆಯನ್ನ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ಏನಾದರೂ ಆಹಾರದ ಪಿರಮಿಡ್ ಅಂತ ಹೇಳಿ ಏನಾದರೂ ಇರುತ್ತೆ? ಹೌದು ಸರ್, ಇದರಲ್ಲಿ 4 ಭಾಗಗಳಾಗಿ ಮಾಡಿದೀವಿ ಆಹಾರದ ಪಿರಮಿಡ್ ಅಂತಂದ್ರೆ. ಏನು? ಕೊಬ್ಬು ಭರಿತ ಆಹಾರ ಅಂತ ಒಂದು, ಮತ್ತೆ ಮನುಷ್ಯನ ಬೆಳವಣಿಗೆಗೆ ಅಂದ್ರೆ ಪೂರಕವಾಗಿರುವಂತಹ ಆಹಾರದ ಒಂದು ಭಾಗ, ಆಮೇಲೆ ರಕ್ಷಣೆ ನೀಡುವ ಆಹಾರ, ಪ್ರೊಟೆಕ್ಷನ್ ನೀಡುವಂತ ಆಹಾರ, ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಆಹಾರ, ಮತ್ತೆ ಶಕ್ತಿ ನೀಡುವ ಆಹಾರ, ಇದು 4 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಶಕ್ತಿ ನೀಡುವ ಆಹಾರ, ನಿಮ್ಗೆ ತಮಗೆಲ್ಲ ಗೊತ್ತಿರೋ ಶಕ್ತಿ ಬೇಕು ನಮ್ಗೆ. ಶಕ್ತಿ ನೀಡುವ ಆಹಾರ ಯಾವ್ದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ರಿಚ್ ಫುಡ್ಸ್ ಅಂತೀವಿ ನಾವು. ಸೊ ಅವು ಧಾನ್ಯಗಳಲ್ಲಿ ಅತಿ ಹೆಚ್ಚಿರ್ತವೆ. ಅದು ಯಾವ್ದು? ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಸ್ವಲ್ಪ ಕಡಿಮೆ ಇರ್ತದೆ, ಬಟ್ ಆದರೂ ಅದನ್ನು ಧಾನ್ಯಗಳಿಗೆ ಬರುವಂತದ್ದು ಅದನ್ನು ಸೇವನೆ ಮಾಡಬಹುದು. ಸೊ ಇದು ನಮಗೆ ಪ್ರಮುಖವಾದಂತಹ ಆಹಾರವಾಗಿರೋದ್ರಿಂದ ಸೊ ನಾವು 60-70% ಅದು ಹೆಚ್ಚು ಸೇವನೆ ಮಾಡಬೇಕು ನಾವು. ಅಂದ್ರೆ ನಮ್ಮ ಪ್ರತಿನಿತ್ಯದ ಚಟುವಟಿಕೆ ಏನಿರುತ್ತೋ ಆ ಚಟುವಟಿಕೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುತ್ತೆ. ನಮ್ಮ ಕೆಲಸಗಳೇನಿರುತ್ತೋ ಆ ಕೆಲಸವನ್ನ ಸಮರ್ಪಕವಾಗಿ ಮಾಡಲಿಕ್ಕಾಗಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದೇ ಈ ಒಂದು ತಾವು ಹೇಳದಂತ ಶಕ್ತಿ ನೀಡತಕ್ಕಂತ ಆಹಾರ ಪದಾರ್ಥಗಳು. ಅದು 60-70% ಬೇಕಾಗುತ್ತೆ. ಸೊ ಅದೇ ರೀತಿ ರಕ್ಷಣೆ ನೀಡುವ ಆಹಾರ, ರಕ್ಷಣೆ ಅಂದ್ರೆ ನಮ್ಗೆ ಪ್ರೊಟೆಕ್ಷನ್ ಕೊಡುವಂಥದ್ದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತದ್ದು. ಸೊ ಅವು ಪ್ರಮುಖವಾಗಿ ಬೇಕಾಗಿರುವಂತದ್ದು 30-40% ಬೇಕಾಗುತ್ತೆ. ಸೊ ಉದಾಹರಣೆಗೆ ತಮಗೆಲ್ಲ ಗೊತ್ತಿರಬಹುದು, ರಕ್ಷಣೆ ನೀಡುವಂತವು ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಈ ರೀತಿ ರಕ್ಷಣೆ ನೀಡುವಂತಹ ಆಹಾರ ಪದಾರ್ಥಗಳು. ಸೊ ಇದು 30-40% ಅವಶ್ಯಕತೆ ಇದೆ. ಬೆಳವಣಿಗೆಗೆ ನೀಡುವ ಆಹಾರ, ಬೆಳವಣಿಗೆಗೆ ಡೆವಲಪ್ಮೆಂಟ್ ಅಂದ್ರೆ ಬಾಡಿ ಅಭಿವೃದ್ಧಿ ಆಗಬೇಕು, ಬಾಡಿ ಬೆಳವಣಿಗೆ ಆಗಬೇಕು, ದೇಹ ಬೆಳವಣಿಗೆ ಆಗಬೇಕು ಅನ್ನೋದಕ್ಕೆ ಬೇಕಾಗಿರುವಂತಹ 25%. ಅದು ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಬೇಳೆ ಕಾಳುಗಳಿರ್ಬೋದು, ಮೊಟ್ಟೆ ಇರ್ಬೋದು, ಮೀನ್ ಇರ್ಬೋದು, ಹಾಲಿರ್ಬೋದು, ಇವೆಲ್ಲನು ಬೆಳವಣಿಗೆಗೆ ನೀಡುವ ಆಹಾರ ಅಂದ್ರೆ ಪ್ರೋಟೀನ್ ರಿಚ್, ಸಸಾರಜನಕ ಅಂತೀವಲ್ಲ ಅದು ರಿಚ್ ಅಂತ ಆಹಾರ ಪದಾರ್ಥಗಳು, ಅದು ನಮಗೆ 20-25% ಬೇಕು. ಮತ್ತೆ ಇನ್ನು 10-15% 20% ಕೊಬ್ಬು ಭರಿತ ಆಹಾರ. ಕೊಬ್ಬು ಭರಿತ ಆಹಾರ ಅಂತಂದ್ರೆ ತಮಗೆಲ್ಲ ಗೊತ್ತಿರಬೇಕು, ಬೆಣ್ಣೆ, ಬಟರ್ ಮಿಲ್ಕ್, ತುಪ್ಪ, ಆಮೇಲೆ ಮತ್ತೆ ಇನ್ನು ಖಾದ್ಯ ತೈಲಗಳು ಅಡುಗೆಗೆ ಬಳಸುವಂತ ತೈಲಗಳು, ಆಮೇಲೆ ಕೆಲವೊಂದು ಬೇಕರಿ ಪದಾರ್ಥಗಳು, ಆಮೇಲೆ ಇದು ಏನು ಪಿಜ್ಜಾ ಅದೆಲ್ಲ ಅಂತ ಹೇಳ್ತೀವಲ್ಲ ಸರ್, ಸೊ ಇವೆಲ್ಲನು ಕೊಬ್ಬು ಭರಿತ ಆಹಾರ. ಇದರಲ್ಲಿ ಕೆಲವೊಂದು ತಿನ್ಬೇಕು ನಾವು, ಯಾಕಂದ್ರೆ ನಮಗೂ ಬೇಕಲ್ವಾ ಅಕ್ಕಿ ಕೊಡ್ಲಿಕ್ಕೆ, ಮತ್ತು ನಮ್ಮ ಒಂದು ದೇಹಕ್ಕೆ ಬೇಕಾಗಿರೋದು ಎಣ್ಣೆ ಅದೆಲ್ಲ ಬೇಕಲ್ವಾ. ಸೊ ಅದೊಂದು 15-20% ಅವಶ್ಯಕತೆ ಇದೆ. ಸೊ ಇದನ್ನ ನಾವೇನಂತೀವಿ ಅಂದ್ರೆ ಈ ತರ ಕೊಬ್ಬು ಭರಿತ ಆಹಾರ, ಬೆಳವಣಿಗೆಗೆ ಬೇಕಾಗುವ ಆಹಾರ, ರಕ್ಷಣೆ ನೀಡುವ ಆಹಾರ ಪದಾರ್ಥಗಳು, ಶಕ್ತಿ ನೀಡುವ ಆಹಾರ ಪದಾರ್ಥಗಳು, ಇವನ್ನೆಲ್ಲಾನು ಏನಂತೀವಿ ನಾವು ಅಂದ್ರೆ ಆಹಾರದ ಪಿರಮಿಡ್ ಅಂತೀವಿ ನಾವು. ಅದರಿಂದಾನೇ ನಾವು ಎಷ್ಟೆಷ್ಟು ಬಳಸಬೇಕು ಅನ್ನೋದು ಕೂಡ ತಮಗೀಗ ನಾನು ಹೇಳಿದ್ದೀನಿ. ಈ ಅಪೌಷ್ಟಿಕತೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಯಾವಾಗ ಪೌಷ್ಟಿಕ ಆಹಾರವನ್ನು ಸೇವನೆಯನ್ನು ಮಾಡೋದಿಲ್ವ ಆವಾಗ ಮಾನವನ ದೇಹದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಅಪೌಷ್ಟಿಕತೆಗೆ ಪ್ರಮುಖವಾದಂತಹ ಕಾರಣಗಳೇನು, ಅಪೌಷ್ಟಿಕತೆ ಒಬ್ಬ ಮನುಷ್ಯನಲ್ಲಿ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥದ್ದು ಹೇಗೆ? ಯಾಕೆ ಅಂತ ಅಂದರೆ ನಾವು ತಿಂತಾನೇ ಇರ್ತೀವಿ, ಹೊಟ್ಟೆ ತುಂಬಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ತಿಂತಾ ಇರ್ತೀವಿ. ಆದರೆ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರವನ್ನು ತಿಂತಾ ಇದೀವೋ ಇಲ್ವೋ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕಂಡುಕೊಳ್ಳೋಂಥದ್ದು ಹೇಗೆ, ಮತ್ತೆ ಅಪೌಷ್ಟಿಕತೆಗೆ ಪ್ರಮುಖವಾದಂತಹ ಕಾರಣಗಳೇನು ಅಂತ? ಈಗ ಸರ್, ಅಪೌಷ್ಟಿಕತೆ ಅಂದ್ರೆ ಏನಂತಂದ್ರೆ, ನಾವು ಯಾವುದೇ ಒಬ್ಬ ಮನುಷ್ಯ, ಅದು ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಅಥವಾ ಮಕ್ಕಳಿರ್ಬೋದು, ಅಪೌಷ್ಟಿಕತೆ ಎಲ್ಲಿ ತೋರಿಸುತ್ತೆ ಅಂತಂದ್ರೆ ಆ ಮನುಷ್ಯನ ಬೆಳವಣಿಗೆ, ಆ ಮನುಷ್ಯನಿರುವಂತಹ ನಿರಾಸಕ್ತಿ, ಅಂದ್ರೆ ಸರಿಯಾಗಿ ಸಮೃದ್ಧವಾಗಿಲ್ಲ ಅಂತ, ಬೆಳವಣಿಗೆ ಇಲ್ಲ ಅಂತ. ಸೊ ಇರುವಂತದ್ದು ಜೊತೆಗೆ ಯಾವ್ದೋ ಒಂದು ವೀಕ್ನೆಸ್ ಆಗಿರುವಂತದ್ದು, ಆ ಆರೋಗ್ಯ ವೀಕ್ನೆಸ್ ಇರುತ್ತೆ, ಇದಕ್ಕೆಲ್ಲ ಅಪೌಷ್ಟಿಕತೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ, ಆ ಮನುಷ್ಯ, ಆ ವ್ಯಕ್ತಿ, ಆ ಅನಾರೋಗ್ಯಕ್ಕೆ ಅಪೌಷ್ಟಿಕತೆ ಸಂಬಂಧಪಟ್ಟಂತ ವ್ಯಕ್ತಿ ಸರಿಯಾದಂತ ಸಮಯಕ್ಕೆ ಸರಿಯಾಗಿ ಅವರು ಪೋಷಕ ಭರಿತ ಆಹಾರ ಸೇವನೆ ಇಲ್ಲದಿದ್ದಂಥದ್ದು. ಯಾಕಂತಂದ್ರೆ ಅಪೌಷ್ಟಿಕತೆ ಅನ್ನೋದು ಈಗ ಎಲ್ಲರೂ ಗೊತ್ತಿದೆ, ಯಾಕೆ ಬರುತ್ತೆ ಏನ್ ಬರುತ್ತೆ ಅಂತ. ನಾವು ಎಲ್ಲಿ ನಾವು ಪೋಷಕಾಂಶಗಳನ್ನ ಸಮರ್ಪವಾಗಿ ಆಹಾರವನ್ನು ಬಳಸದೇ ಇದ್ದಾಗ, ಆ ತಕ್ಕಂತ ಅಂದ್ರೆ ಆ ಪೌಷ್ಟಿಕ ಭರಿತ ಆಹಾರ ಸಿಗದಿದ್ದಾಗ, ಮತ್ತೆ ಆ ಮನುಷ್ಯನಿಗೆ ಅದರ ಬಗ್ಗೆ ಅರಿವು ಇಲ್ಲದಾಗ ಆ ಒಂದು ಸಮಸ್ಯೆ ಕಾಡುತ್ತೆ. ಇದು ಪ್ರಮುಖವಾದಂತಹ ಕಾರಣ. ಉದಾಹರಣೆಗೆ ಈ ಅಲ್ಪಾವಧಿ ಪರಿಣಾಮಗಳು ಅಂತೀವಿ. ಅಲ್ಪಾವಧಿ ಅಂತಂದ್ರೆ ಅನಾರೋಗ್ಯ ಬರೋದು, ಹೆಚ್ಚಿನ ಸೋಂಕು ಬರುವಂತದ್ದು, ನರ ದೌರ್ಬಲ್ಯ ಆಗುವಂತದ್ದು, ವಿಳಂಬವಾದಂತ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ, ಮತ್ತೆ ಕಿರಿಕಿರಿ ಆಗುವಂತದ್ದು, ಹಸಿವೆ ಆಗದಿರುವಂತದ್ದು, ವಯಸ್ಸಿಗೆ ತಕ್ಕಂತೆ ಹಾಗೆ ತೂಕ ಹೊಂದದೇ ಇರೋದಂತದ್ದು, ಇವೆಲ್ಲ ಅಲ್ಪಾವಧಿಯ ಪರಿಣಾಮಗಳು. ದೀರ್ಘಾವಧಿ ಪರಿಣಾಮಗಳು ಅಂತಂದ್ರೆ ಕುಂಠಿತ ಬೆಳವಣಿಗೆ, ವಯಸ್ಸಿಗೆ ತಕ್ಕ ಹಾಗೆ ಎತ್ತರ ಅಂದ್ರೆ ಬೆಳವಣಿಗೆ ಆಗದಿರೋದು, ಈಗ ಏಜ್ ಆಗಿರ್ತದೆ, ತೂಕ ಕಡಿಮೆ ಇರ್ತದೆ, ಎತ್ತರ ಕಡಿಮೆ ಇರಬಹುದು, ಈ ರೀತಿ ಹಲವು ದೀರ್ಘಾವಧಿ ಸಮಸ್ಯೆಗಳಿರುವಂತದ್ದು. ಮತ್ತೆ ಇವಕ್ಕೆಲ್ಲ ಸಮಸ್ಯೆ ಏನಂತಂದ್ರೆ ಕಡಿಮೆ ಆದಾಯ ಕಾರಣ ಆಗ್ಬಹುದು, ಅವ್ರಿಗೆ ಆದಾಯದ ಮನೆ ಕಡೆ ಏನು ಎಕನಾಮಿಕ್ ಸಮಸ್ಯೆ ಇರ್ಬೋದು, ಫೈನಾನ್ಸಿಯಲ್ ಪ್ರಾಬ್ಲಮ್ ಇರ್ಬೋದು. ಸೊ ಇಂಥ ಒಂದು ಸಮಸ್ಯೆನು ಕಾರಣಗಳು ಆಗ್ಬಹುದು. ಸೊ ಇಂಥವೆಲ್ಲ ಅಪೌಷ್ಟಿಕತೆಯ ಮೇಲೆ ಬೀರುವಂತಹ ಪರಿಣಾಮಗಳು ಇವೆಲ್ಲವೂ ಕೂಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ, ಅಪೌಷ್ಟಿಕತೆಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು. ಚಿಹ್ನೆಗಳು ಅಥವಾ ಲಕ್ಷಣಗಳು ಹೇಗಿರುತ್ತೆ ಸರ್? ಅದೇ ಸರ್, ಈಗ ಹೇಳಿದ ಹಾಗೆ ಅಪೌಷ್ಟಿಕತೆಯಿಂದ ಬಳುವಂತದ್ದು ಏಜ್ ಆಗಿರ್ತದೆ, ತೂಕ ಇರಲ್ಲ, ತೂಕ ಇರಲ್ಲ, ಉದ್ದ ಇರ್ತಾರೆ, ತೂಕ ಇರೋದು, ತೂಕ ಇರಲ್ಲ, ತೂಕ ಇದ್ರೆ ಬೆಳವಣಿಗೆ ಆಗಿರಲ್ಲ, ಕುಳಿತುಕೊಂಡಿರ್ತದೆ. ಆಮೇಲೆ ಮಾತಾಡುವಂತದಲ್ಲಿ ಸುಸ್ತಾಗಿರುವಂತದ್ದು, ಮುಖ ಒಂದ್ ರೀತಿ ಬಾಡ್ದಂಗಿರೋದು, ಕೆಲವು ಮಕ್ಕಳಲ್ಲಿ ಕಳೆ ಇರೋದಿಲ್ಲ, ಕಳೆ ಇರೋದಿಲ್ಲ, ಎಸ್ಪೆಷಲಿ ಮಕ್ಕಳಲ್ಲಿ ಮುಖ ಒಂಥರ ಈ ಮೂನ್ ಪೇಸ್ ಅಂತೀವಿ, ಮುಖ ಎಲ್ಲ ಕೆನ್ನೆಗಳೆಲ್ಲ ಇಳಿಬಿದ್ದಿರ್ತವೆ. ಸೊ ಕಣ್ಣುಗಳು ಕೂಡಾಗಿರುವಂತದ್ದು, ಕುಡುತನ ಬರುವಂತದ್ದು, ಸೊ ಇವೆಲ್ಲ ಅಪೌಷ್ಟಿಕತೆ. ಸ್ಕಿನ್ ಅಂದ್ರೆ ಚರ್ಮ ಒಂಥರ ಇಳೆಬಿದ್ದಂಗಿರ್ತದೆ, ಸ್ವಲ್ಪ ಈ ಮುಟ್ಟಿದ್ರೆ ಒಂಥರ ರಪ್ಪಾಗಿರೋದಿಲ್ಲ, ಅಂತ ಗಟ್ಟಿಯಾಗಿರೋದಿಲ್ಲ, ಇವೆಲ್ಲನೂ ಅಪೌಷ್ಟಿಕತೆ ಚಿಹ್ನೆಗಳು. ಚಿಹ್ನೆಗಳು ಇದೆಲ್ಲವುದನ್ನು ಕೂಡ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ನಾವು ಸಮತೋಲಿತ ಆಹಾರವನ್ನ ಸೇವನೆಯನ್ನ ಮಾಡಬೇಕು. ಸಮತೋಲಿತ ಅಂತ ಅಂದಾಗ ತಾವಾಗಲೇ ಹೇಳಿದ್ರಿ, ನಮ್ಮ ಮಾನವನ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂತಹ ಆಹಾರಗಳಿರ್ತವೆ, ರಕ್ಷಣೆ ನೀಡತಕ್ಕಂತಹ ಆಹಾರಗಳಿರ್ತವೆ, ಬೆಳವಣಿಗೆಗೆ ಪೂರಕವಾದಂತಹ ಆಹಾರಗಳಿರ್ತವೆ, ಹಾಗೆ ಕೊಬ್ಬುವನ ಒಂದು ಅಗತ್ಯವನ್ನ ಪೂರೈಕೆ ಮಾಡತಕ್ಕಂತಹ ಆಹಾರಗಳು ಕೂಡ ಇರುತ್ತೆ. ಇವೆಲ್ಲವುದನ್ನು ಸೇರಿಸಿ ನಾವು ಸಮತೋಲಿತ ಆಹಾರ ಅಂತ ಹೇಳಿ ಕರಿತೇವೆ. ಈ ಸಮತೋಲಿತ ಆಹಾರ ಅಂತ ಅಂದ್ರೆ ಏನು, ಎಷ್ಟು ಪ್ರಮಾಣದಲ್ಲಿ ಇದು ಇರಬೇಕಾಗುತ್ತೆ ಸರ್? ಸಮತೋಲಿತ ಆಹಾರ ಅಂತಂದ್ರೆ ನಮಗೆ ತಾವು ಹೇಳಿದ ಹಾಗೆ ನಮಗೆ ಎಲ್ಲಾ ತರದ ಬೇಕಾಗಿರುವಂತ ಆಹಾರ ಪದಾರ್ಥಗಳನ್ನೆಲ್ಲ ನಾವು ಸಮೃದ್ಧವಾಗಿ ಸೇವಿಸ್ತಾ ಇದ್ದೀವಿ ಅಂದ್ರೆ ಸಮತೋಲನ ಆಹಾರ ಅಂತೀವಿ. ಸೊ ಇದು ಒಂದು ಸಮತೋಲನ ಆಹಾರದಲ್ಲಿ ಅಂದ್ರೆ ನಮಗೆ ಹೆಚ್ಚಿನ ಶಕ್ತಿ ನೀಡಬೇಕು, ನಾವು ಯಾವಾಗಲೂ ಸದೃಢವಾಗಿರ್ಬೇಕು, ಜೊತೆಗೆ ನಾವು ಶಕ್ತಿಯುತವಾಗಿರ್ಬೇಕು, ಯಾವುದೇ ಒತ್ತಡ ಇರಬಾರದು, ಒತ್ತಡದಿಂದ ಹೊರ ಇರಬೇಕು. ಸೊ ಇವೆಲ್ಲ ಇದ್ರೆ ಅಲ್ಲಿಗೆ ನಾವು ಸಮತೋಲನ ಆಹಾರ ತಿಂದಿದೀವಿ ಅಂತ ಅರ್ಥ. ಸೊ ಇವೆಲ್ಲ ಯಾವುದೇ ತರದ ಕೊಂದು ಕೊರತೆ ಇದ್ದಾಗ, ಸಮತೋಲನದಲ್ಲಿ ಪೋಷಕಾಂಶಗಳ ಸಮಸ್ಯೆ ಇದ್ದಾಗ, ಈ ನಾನು ಏನ್ ಹೇಳಿದ್ನಲ್ಲ ಸರ್ ಸಮಸ್ಯೆಗಳು, ಇವು ಬರ್ತವೆ, ಮುಂದೆ ಬರ್ತವೆ. ನಮಗೆ ಹೆಚ್ಚಿನ ಒತ್ತಡ ಇರುವಂತದ್ದು, ಒತ್ತಡ ಹೊರಕ್ ಬರಕಾಗಲ್ಲ, ಸದೃಢವಾಗಿರೋದಿಲ್ಲ, ಮತ್ತೆ ಮಾನಸಿಕವಾಗಿ ಇರೋದಿಲ್ಲ, ಮತ್ತೆ ಶಕ್ತಿ ಇರೋದಿಲ್ಲ, ಇವೆಲ್ಲನೂ ಸಮತೋಲನದಿಂದ ಇಲ್ಲ ಅಂತಂದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತವೆ. ಸೊ ಇನ್ನು ಪ್ರಮುಖವಾಗಿ ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಹೌದು ಸಮತೋಲನ ಆಹಾರ ಎಂದರೇನು, ಅದನ್ನು ಹೇಗೆ ನಾವು ಪೂರೈಕೆ ಮಾಡಬೇಕು ಅಂತ. ಈಗಾಗ ಹೇಳ್ದಂಗೆ ಸಮತೋಲನ ಆಹಾರಕ್ಕೆ ಈಗ ಹೇಳ್ದಲ್ಲ ಸರ್, ಆ ತರ ಮಾಡಬೇಕು. ಪೂರೈಕೆ ಮಾಡುವಂತಂದ್ರೆ ಅಂತಂದ್ರೆ ಒಂದು ದಿನಕ್ಕೆ ನಾವು ಎಷ್ಟೆಷ್ಟು ಧಾನ್ಯಗಳನ್ನ ನಾವು ತಿನ್ಬೇಕು, ಅದರ ಬಗ್ಗೆ ಗಮನ ಇಟ್ಕೊಂಡು, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು, ಅದ್ರ ಬಗ್ಗೆ ಸಂಬಂಧಪಟ್ಟಂತ ತಜ್ಞರನ್ನ ಭೇಟಿಯಾಗಿ, ಸೊ ನಾವು ಈ ತರ ತರಕಾರಿಗಳನ್ನ ಯಾವ ತರ ತಿನ್ಬೇಕು, ಮತ್ತೆ ಇದ್ರ ಬಗ್ಗೆ ಎಷ್ಟು ನಾವು ತರಕಾರಿಗಳನ್ನ ಯಾವ ರೀತಿ ನಾವು ಸೇವನೆ ಮಾಡ್ಬೇಕು, ಅದು ಒಂದು ಅರ್ಥಕೊಂಡು ನಾವು ಇದನ್ನ ಪೂರೈಸಬೇಕು. ಈ ಸಾಮಾನ್ಯವಾಗಿ ಆಹಾರದಲ್ಲಿ ಇಷ್ಟೆಲ್ಲ ಗುಂಪುಗಳಿರುತ್ತೆ, ತಮಗೆ ಗೊತ್ತಿರೋ ಹಾಗೆ ಧಾನ್ಯಗಳು, ಮತ್ತೆ ತರಕಾರಿಗಳು, ಗೆಡ್ಡೆ ಗೆಣಸುಗಳು, ಮತ್ತೆ ಎಣ್ಣೆ ಕಾಳುಗಳು, ಹಾಲು ಮೊಟ್ಟೆ, ಮತ್ತೆ ಇದು ಬೇಳೆಕಾಳುಗಳು, ಇವನ್ನ ನಾವು ಐದು ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಈ ಐದು ಗುಂಪುಗಳಲ್ಲಿ ತಮಗೆ ಹೇಳದ ಹಾಗೆ ಒಂದೊಂದು ಗುಂಪನ್ನ ನಾವು ಎಷ್ಟೆಷ್ಟು ತಿನ್ಬೇಕು, ಎಷ್ಟೆಷ್ಟು ಉಪಯೋಗಿಸ್ಕೊಬೇಕು ಅನ್ನೋದು ನಮಗೆ ಹೇಳಿದೀನಿ. ಒಂದು ಎರಡನೇದಾಗಿ, ನಮ್ಮೊಬ್ಬ ಮನುಷ್ಯನಿಗೆ ಪ್ರೋಟೀನ್ ಎಷ್ಟು ಬೇಕು ಅಂತ ಕೇಳ್ತೀವಿ. ಹೌದು, ಏನೋ ಸ್ಪೆಷಲಿ ಬೆಳವಣಿಗೆಗಳಿಗೆ ನಾವು ಒಂದು ಅಡಲ್ಟ್ ವಯಸ್ಕರಿಗೆ ಒಂದು ಕೆಜಿಗೆ ಒಂದು ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ ಅಡಲ್ಟ್ಗೆ. ವಯಸ್ಸಾದವರಿಗೆ ಈಗ 60 ಕೆಜಿ ಇರುವಂತ ವ್ಯಕ್ತಿಗೆ 60 ಗ್ರಾಮ್ ಪ್ರೋಟೀನ್ ಬೇಕು. ಓಹೋ, ಜೊತೆಗೆ ಶಕ್ತಿನೂ ಬೇಕಾಗುತ್ತೆ. ಶಕ್ತಿನೂ ಚೆನ್ನಾಗಿ ದುಡಿಯುವಂತವರಿಗೆ 2,500 ಕಿಲೋ ಕ್ಯಾಲರೀಸ್ ಅಂತೀವಿ, ಅದಕ್ಕಿಂತ ಮೇಲ್ಪಟ್ಟಂತ ಶಕ್ತಿ ಅವರಿಗೆ ಬೇಕಾಗುತ್ತೆ. ಜೊತೆಗೆ ಈ ಮಕ್ಕಳಿಗೆ, ಬೆಳೆಯುವಂತ ಮಕ್ಕಳಿಗೆ ಸುಮಾರು 1 ಕೆಜಿ ಬಾಡಿ ವೈಟ್ಗೆ, 1 ಕೆಜಿ ತೂಕಕ್ಕೆ 1.5 ಅಂದ್ರೆ 1.5 ಜಾಸ್ತಿ ಬೇಕಾಗುತ್ತೆ, ಒಂದು 1.5 ಜಾಸ್ತಿ ಗ್ರಾಮ್ ಬೇಕಾಗುತ್ತೆ. ಅದೇ ರೀತಿ ಲ್ಯಾಕ್ಟೇಟಿಂಗ್ ವುಮನ್ ಅಂದ್ರೆ ಎದೆ ಹಾಲು ನೀಡತಕ್ಕಂತಹ ಮಹಿಳೆಯರು, ಅವರಿಗೂ 1.5 ಗ್ರಾಮ್ ಪ್ರೋಟೀನ್ ಅವಶ್ಯಕತೆ ಇರ್ತದೆ. ಸೊ ಈ ರೀತಿ ನಮಗೆ ಆಹಾರ ಸೇವನೆಯಿಂದ ನಾವು ಕ್ಯಾಲ್ಕುಲೇಟ್ ಅಂತಂದ್ರೆ ಅವಶ್ಯಕತೆವಾದಂತ ಪೋಷಕಾಂಶಗಳು ನಮಗೆ ಲಭ್ಯವಾಗುತ್ತೆ. ಹೀಗೆ ಸಮಗ್ರವಾದಂತಹ ಒಂದು ಸಮತೋಲಿತ ಆಹಾರವನ್ನ ಮನುಷ್ಯನ ಬೆಳವಣಿಗೆಗೆ ನಾವು ನೀಡಬೇಕಾಗುತ್ತೆ. ಈ ಸಾಮಾನ್ಯವಾಗಿ ಅಪೌಷ್ಟಿಕತೆಗೆ ಒಳಗಾಗ್ತಕ್ಕಂಥವ್ರು ಯಾರು ಮತ್ತು ಯಾಕೆ? ಸರ್, ಅಪೌಷ್ಟಿಕತೆಗೆ ಒಳಗಾಕಂತವ್ರು ಯಾರು ಅಂತಂದ್ರೆ, ಈ ಇಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಾಗಿದ್ದರೋದು ಯಾರು ಸಮತೋಲನವಾಗಿ ಆಹಾರನ ಸೇವನೆ ಮಾಡದಿಲ್ವೋ, ಯಾರು ಅದರ ಬಗ್ಗೆ ಅರಿವು ಇರೋದಿಲ್ವೋ ಅವರಿಗೆ ಮಾತ್ರ ಅಪೌಷ್ಟಿಕತೆ ಬರುತ್ತೆ. ನಮ್ಮ ದೇಶ ಮುಂದುವರೆದಿದೆ, ಆಹಾರದ ಕೊರತೆ ಯಾರಿಗೂ ಇಲ್ಲ, ಎಲ್ಲರಿಗೂ ಸಮತೋಲನವಾದಂತ ಆಹಾರ ಸಿಗ್ತಾ ಇದೆ. ಈಗಾಗಲೇ ನಮ್ಮಲ್ಲೆಲ್ಲ ಅಪೌಷ್ಟಿಕತೆಯಲ್ಲಿ ನಾವು ಈಗ ಮೊದಲು ಏನಿತ್ತು ಅಂತಂದ್ರೆ ಸುಮಾರು 30-35% ಮೇಲಿತ್ತು, ಅದು ಈಗ ಬರ್ತಾ 30 ಕೆಳಗೆ ಬರ್ತಾ ಇದೆ. ಯಾಕಂದ್ರೆ ಅಪೌಷ್ಟಿಕತೆ ನಿವಾರಣೆ ಆಗ್ತಾ ಇದೆ, ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ. ಎಸ್ಪೆಷಲಿ ಈಗ ಅಪೌಷ್ಟಿಕತೆ ಹೆಚ್ಚಾಗಿ ಕಾಣಿಸ್ಕೊಂತ ಇರೋದು ಯಾರಂತಂದ್ರೆ ಮಹಿಳೆಯರಲ್ಲಿ. ಆ ಮಹಿಳೆಯರು ಎಸ್ಪೆಷಲಿ ಯಾವ್ದು ಅಂತಂದ್ರೆ ಕಬ್ಬಿಣದ ಅಂಶದ ಕೊರತೆ, ಹಿಮೋಗ್ಲೋಬಿನ್ ಕಂಟೆಂಟ್ ಅಂತೀವಲ್ಲ, ಅದು ಯಾಕೆ ಅಂತಂದ್ರೆ ಮಹಿಳೆಯರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಅವಶ್ಯಕತೆವಾಗಿರೋದು ಯಾವ್ದಂತಂದ್ರೆ ಕಬ್ಬಿಣದ ಅಂಶ ಯುಕ್ತವಾದಂತ ಆಹಾರ ಯಾವ್ದಂತಂದ್ರೆ ಸೊಪ್ಪುಗಳು, ಜೊತೆಗೆ ಕೆಲವು ಸಿರಿಧಾನ್ಯಗಳು ಅಂತವನ್ನೆಲ್ಲ ಹೆಚ್ಚು ಸೇವನೆ ಮಾಡಬೇಕು. ಸೊ ಅವರಿಗೆ ಅದರ ಬಗ್ಗೆ ಅರಿವು ಕಡಿಮೆ ಅನ್ಸುತ್ತೆ. ಸೊ ಅರಿವಿನ ಬಗ್ಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟಾಗ ಅವರಿಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ನಿಯೋಜಿಸಿ ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಮಾಡ್ತಾರಂತ ಉದ್ದೇಶ ಅಂತಂದ್ರೆ ಇಂತ ಅರಿವನ್ನು ಅವರಿಗೆ ಸಿಗ್ಬೇಕು ಆ ಮಹಿಳೆಯರಿಗೆ. ಸೊ ಅತಿ ಹೆಚ್ಚಾಗಿ ಕಬ್ಬಿಣದ ಅಂಶ ತರಕಾರಿಗಳು ಯಾವ ತಿನ್ಬೇಕು ಮತ್ತೆ ಯಾಕೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಸಿಗ್ಬೇಕು, ಜೊತೆಗೆ ಅವರು ಅದನ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ಅದನ್ನ ನಿವಾರಣೆ ಮಾಡಬಹುದು. ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಸಾಮಾನ್ಯ ಜನರಲ್ಲಿ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ? ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಈಗಲೇ ನಾವು ಉನ್ನತ ನಾವು ಹಲವಾರು ಕಾರ್ಯಕ್ರಮಗಳನ್ನ ಅರಿವು ಮೂಡಿಸುವ ಕಾರ್ಯಕ್ರಮನ ಹಮ್ಮಿಕೊಂತಾ ಇದ್ದೀವಿ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ವಿಶೇಷವಾಗಿ ಈ ಅಂಗನವಾಡಿ ಕಾರ್ಯಕರ್ತರಲ್ಲಿ ಸೊ ಈ ಒಂದು ಕಾರ್ಯಕ್ರಮಗಳನ್ನ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ನಾವು ನಮ್ಮಲ್ಲಿ ಸಹ ನಾವು ಅವರ ಒಂದು ಸಹಯೋಗದೊಂದಿಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚು ಹೆಚ್ಚಾಗಿ ಅರಿವು ಮೂಡಿಸುವಂತದ್ದು, ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸುವಂತದ್ದು, ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸುವಂತದ್ದು ಕಾರ್ಯಕ್ರಮಗಳನ್ನ ಈ ಅಂಗನವಾಡಿ ಕೇಂದ್ರಗಳಿಂದ ಹಿಡಿದು ಶಾಲಾ ಮಕ್ಕಳಿಂದ ಹಿಡಿದು ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿಂದ ನಾವು ಇದನ್ನ ಅರಿವು ಮೂಡಿಸಬೇಕಂತ ಹೋರಾಡ್ತಾ ಇದ್ದೀವಿ. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನ ಇಟ್ಟುಕೊಂಡು ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನ ಘೋಷವಾಕ್ಯ ಏನಿದೆ ಮತ್ತೆ ಅದಕ್ಕೆ ಪೂರಕವಾಗಿ ನಾವು ಹೇಗೆ ಸ್ಪಂದಿಸಬೇಕಾಗುತ್ತೆ? ಸರ್, ಈ ವರ್ಷದ ಘೋಷವಾಕ್ಯ ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆ ಅಂತ. ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಉತ್ತಮ ಜೀವನ ಅಂತಂದ್ರೆ ಆರೋಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆ ಮಾಡ್ಬೇಕು. ಆ ಪೋಷಕ ಭರಿತ ಆಹಾರ ಯಾವುದು ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಎಲ್ಲಾ ಆಹಾರನು ಪೋಷಕ ಭರಿತಾನೆ, ಎಲ್ಲಾ ತರಕಾರಿಗಳು ಪೋಷಕ ಭರಿತಾನೆ, ಎಲ್ಲಾ ಧಾನ್ಯಗಳು ಪೋಷಕ ಭರಿತಾನೆ, ಎಲ್ಲಾ ಹಣ್ಣುಗಳು ಪೋಷಕ ಭರಿತಾನೆ. ಬಟ್ ಆದರೆ ಎಷ್ಟೆಷ್ಟು ಆಹಾರವನ್ನು ಸೇವನೆ ಮಾಡಬೇಕು, ಯಾಕೆ ಇದು ಅದ್ರ ಬಗ್ಗೆ ಅರಿವು ಗೊತ್ತಾಗಬೇಕು. ಈಗಾಗಲೇ ನಾವು ತಮಗೆಲ್ಲ ಗೊತ್ತಿರೋ ದಿನಕ್ಕೆ ಒಂದು ಹಣ್ಣು ತಿನ್ನಿ ಅಂತೀವಿ, ಕೆಲವೊಂದು ಸಮಯದಲ್ಲಿ ಎಲ್ಲಾ ಹಣ್ಣುಗಳು ದುಬಾರಿ ಆಗಿರ್ತದೆ. ಆ ದುಬಾರಿ ಆಗಿದ ಕಾಲದಲ್ಲಿ ಯಾರು ತಿಂತಾರೆ, ತಿನ್ನಕ್ಕೆ ಕಡೆ ನಾವು ಹಿಂದಟ್ಟಿ ಹಾಕ್ತೀವಿ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮನೆ ಹಿತ್ತಲಲ್ಲಿ, ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆ ಹಿತ್ತಲಲ್ಲಿ ಅಥವಾ ನಿಮ್ಗೆಲ್ಲ ಒಂದು ಜಾಗ ಇತ್ತಂತಂದ್ರೆ, ಒಂದು ಪಪಾಯ ಗಿಡ ಹಾಕೊಳ್ಳಿ, ಒಂದು ಸೀಬೆ ಗಿಡ ಹಾಕೊಳ್ಳಿ, ಅಥವಾ ಒಂದು ಬಾಳೆ ಹಾಕೊಳ್ಳಿ, ಅದು ಒಂದು ಅದಕ್ಕೊಂದು ನೀರು ಕೊಡಿ, ಸ್ವಲ್ಪ ಗೊಬ್ಬರ ಹಾಕಿ, ಅದು ಮರ ಆಗುತ್ತೆ, ನಮ್ಗೆ ಒಂದಿನ ಹಣ್ಣು ಕೊಡುತ್ತೆ. ಅಂತವನ್ನೆಲ್ಲ ಉಪಯೋಗಿಸ್ಕೊಬೇಕು ನಾವು. ಪ್ರತಿಯೊಂದು ನಾವು ದುಡ್ಡು ಕೊಟ್ಟು ಕೊಂಡ್ಕೊಂತಿರ್ಬೇಕಾದ್ರೆ ದುಡ್ಡು ದುಬಾರಿ ಆಗಿದ್ದಾಗ ಯಾರು ತಗೊಂಡು ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮನೆಗಳ ಹತ್ರನೇ ತರಕಾರಿಗಳನ್ನ ಅಷ್ಟೇನೆ ಪೌಷ್ಟಿಕ ಕೈತೋಟ ಮಾಡ್ಕೊಂಡ್ರೆ, ಪೌಷ್ಟಿಕ ಕೈತೋಟ ಮಾಡ್ಕೊಂಡ್ರೆ ನಮಗೆ ಸಿಗುವಂತ ತರಕಾರಿಗಳು, ತಾಜಾ ತರಕಾರಿಗಳು ಸಿಗುತ್ತೆ, ನಮ್ಗೆ ಬೇಕಾದ ತರಕಾರಿ ಸಿಗುತ್ತೆ, ಅದನ್ನು ಸಹ ನಾವು ಬೆಳ್ಕೊಬಹುದು. ಇಂಥ ಪೌಷ್ಟಿಕ ಕೈತೋಟ ಮಾಡ್ಕೊಳ್ಳೋದು, ಹಣ್ಣು ತರಕಾರಿಗಳನ್ನ ಮನೆ ಹತ್ರ ಬೆಳೆಸ್ಕೊಳ್ಳೋದ್ರಿಂದ ನಮ್ಗೆ ಸಮತೋಲನವಾದಂತಹ ಆಹಾರ ನಾವು ತಿನ್ಬಹುದು. ಜೊತೆಗೆ ನಾವು ಹೇಳಿದ್ವಲ್ಲ, ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆಯನ್ನು ಮಾಡಬಹುದು. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವು ಒಬ್ಬರು ವಿಜ್ಞಾನಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಗೆ ಒಳ್ಳೆಯ ಆಹಾರ ಸಿಕ್ಕಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಫಸ್ಟು ಮೊದಲನೇದಾಗಿ ನಮಗೆ ಉತ್ತಮವಾದಂಥ ಆಹಾರ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೋಷಕ ಭರಿತ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಯಾವ ಯಾವ ಆಹಾರ ತಿಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಅರಿವು ಮೂಡಿಸ್ಕೊಬೇಕು. ಜೊತೆಗೆ ನಮ್ಮ ದೈನಂದಿನ ಆಹಾರ ಪದ್ಧತಿಯನ್ನು ಯಾವ ರೀತಿ ಬದಲಾಯಿಸಿಕೊಂಡು ನಾವು ಆಹಾರ ಸೇವನೆ ಮಾಡಿದರೆ ನಮಗೆ ಉತ್ತಮವಾದಂಥ ಪೋಷಕ ಭರಿತ ಆಹಾರ ತಿನ್ನೋದ್ರ ಜೊತೆಗೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ, ನಾವು ಆರೋಗ್ಯವಾಗಿರ್ಬೋದು. ನಾವು ಆರೋಗ್ಯವಾಗಿದ್ದರೆ ನಮ್ಮ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು. ಆರೋಗ್ಯ ಬಹಳ ಮುಖ್ಯ, ಪೋಷಕಾಂಶಗಳು ಅದಕ್ಕಿಂತ ಮುಖ್ಯ. ಸೊ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಏನು ಹೇಳ್ತೀವಿ ಅಂತಂದರೆ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಆಚರಣೆ ಮಾಡ್ತೀವಲ್ಲ, ಅಂಥದ್ರಲ್ಲಿ ಎಲ್ಲರೂ ಅದರ ಬಗ್ಗೆ ತಿಳ್ಕೊಂಡು ನಾವು ಜೀವನ ಸಾಗಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನನ್ನ ಭಾವನೆ. ಈ ಒಂದು ಪೌಷ್ಟಿಕಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪೌಷ್ಟಿಕ ಭರಿತವಾದಂತಹ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನನ್ನ ಮೊಬೈಲ್ ನಂಬರು 9964283501. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964283501. ಈ ಸಂಖ್ಯೆಗೆ ಕಾಲ್ ಮಾಡಿ ನನ್ನ ಹತ್ರ ಮಾಹಿತಿ ಪಡ್ಕೊಬಹುದು. ಅವ್ರಿಗೆ ಉತ್ತಮವಾದಂತ ಮಾಹಿತಿ ಸಿಗುತ್ತೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಲ್ಲದೆ ಪೌಷ್ಟಿಕ ಆಹಾರಗಳಷ್ಟೇ ಅಲ್ಲ, ಅವುಗಳ ಉತ್ಪಾದನೆಯನ್ನ ಮಾಡಿಕೊಳ್ಳುವಂಥದ್ದು ಹೇಗೆ, ನಾವೇ ನಮ್ಮ ಕೈತೋಟದಲ್ಲಿ ಪೌಷ್ಟಿಕ ತೋಟದಲ್ಲಿ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅನ್ನೋದಕ್ಕೆ ತಮ್ಮಿಂದ ಸಲಹೆಗಳು ಕೂಡ ಸಿಗುತ್ತೆ. ಸಿಗುತ್ತೆ. ಜೊತೆಗೆ ನಾನು ಹೇಳಿದ ಹಾಗೆ ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡಿಕೊಂಡ್ರೆ, ಪೌಷ್ಟಿಕ ಕೈತೋಟದ ಏನು ತರಕಾರಿಗಳನ್ನ ಬೆಳೆಸ್ತೀರೋ ಅಷ್ಟು ತರಕಾರಿಗಳು ನಿಮ್ಮ ಆರೋಗ್ಯ ಕೊಡುತ್ತೆ, ನಿಮ್ಗೆ ಉಲ್ಲಾಸ ಕೊಡುತ್ತೆ, ನಿಮ್ಗೆ ಒಂದು ಸಂತೋಷ ಭರಿತವಾಗಿ ಇರಬಹುದು. ಅದಕ್ಕಾಗಿ ಎಲ್ಲರೂ ಪೌಷ್ಟಿಕ ಕೈತೋಟವನ್ನು ಮಾಡಿಕೊಳ್ಳಿ, ಮತ್ತು ಅದೇ ರೀತಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದಲ್ಲಿ ಮಾಹಿತಿ ಪಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ, ನಿಮ್ಮ ಆರೋಗ್ಯಕ್ಕೆ ಬೇಕಾದಂಥ ಉತ್ತಮವಾದಂಥ ಮಾಹಿತಿ, ಪೋಷಕಾಂಶ, ಆಹಾರ ಪಡ್ಕೊಳ್ಳಿ. ಒಳ್ಳೆಯದು ಡಾಕ್ಟರ್ ಎಂ ಶಿವಶಂಕರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಹಾಗೂ ಪೋಷಕಾಂಶಗಳ ಸದ್ಬಳಕೆಯನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು ಸರ್, ನನಗೆ ಕರೆಸಿ ಈ ಒಂದು ಮಾಹಿತಿಯನ್ನ ಪಡೆದು ಇದನ್ನ ಎಲ್ಲ ವಿಸ್ತಾರವಾಗಿ ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಇದೊಂದು ಉತ್ತಮವಾದಂಥ ಮಾಹಿತಿ ತಲುಪಿಸ್ತಾ ಇದ್ದೀರಿ. ನಿಮಗೂ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಇದುವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಹಾಗೂ ಸದ್ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಮುಂತಾದ ಸಮಸ್ಯೆಗಳಿಗೆ ಔಷಧ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಹೈನುಗಾರಿಕೆಗೆ ಸರ್ಕಾರದಿಂದ ಇರುವ ಬೆಂಬಲಗಳನ್ನ ನೋಡೋದಾದರೆ, ಹೈನುಗಾರಿಕೆ ಮತ್ತು ಭಾರತದ ಡೈರಿ ವಲಯವನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಪರಿಚಯಿಸಿದೆ. ಡೈರಿ ಕೃಷಿ ಉದ್ಯಮಕ್ಕೆ ರಚನೆಯನ್ನು ತರುವ ಮತ್ತು ಡೈರಿ ಫಾರಂಗಳನ್ನು ಸ್ಥಾಪಿಸಲು ನೆರವು ನೀಡುವ ಪ್ರಯತ್ನದಲ್ಲಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆ 2005 ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಬಂಡವಾಳ ಯೋಜನೆಯನ್ನು ಪ್ರಾರಂಭಿಸಿತು. ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಯೋಜನೆ ಯಶಸ್ಸಿನ ನಂತರ 2010 ಸರ್ಕಾರ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯನ್ನ ನಬಾರ್ಡ್ ಮೂಲಕ ಪ್ರಾರಂಭವನ್ನ ಮಾಡಿತು. ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ, ಇದು ಶುದ್ಧ ಹಾಲು ಉತ್ಪಾದನೆಗೆ ಆಧುನಿಕ ಡೈರಿ ಫಾರಂಗಳ ಸ್ಥಾಪನೆ, ಹಸುಕರುಗಳ ಪಾಲನೆ ಉತ್ತೇಜಿಸಲು, ಈ ಮೂಲಕ ಡೈರಿ ಫಾರಂಗಳ ಬೆಳವಣಿಗೆಗಾಗಿ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ರೀತಿಯಾಗಿ ನಬಾರ್ಡ್ ಮೂಲಕ ಹಲವಾರು ಸಬ್ಸಿಡಿಗಳು ಕೂಡ ಲಭ್ಯವಿವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ, ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪಿ ಕಾಳಿಂಗರಾವ್, ಮೋಹನ್ ಕುಮಾರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜಾಲಗಿರಿ ಬೆಟ್ಟಗೆ ನಂಜುಂಡ ದಾಸ್ವಾಳದ ಗಿಡ ಹುಟ್ಟಿತು ದಾಸ್ವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಎಷ್ಟು ಬಾರಯ್ಯವನಿಗೆ ಎಷ್ಟು ಬಾರಯ್ಯವನಿಗೆ ಕರನಾಟ ತೀನದವನೇ ನಂಜುಂಡ ಕರಪೂರ ಬೀಳದವನೇ ನಿನ ಕರುಣೆ ತಪ್ಪಿದ್ಮ್ಯಾಲೆ ನಂಜುಂಡ ಪರದೇಶಿ ನಾನಾದೆನು ನಂಜುಂಡ ಪರದೇಶಿ ನಾನಾದೆನು ಪರದೇಶಿ ನಾನಾದೆನು ಪರಪಂಚ ನನಗ್ಯಾತಕೋ ಪರಪಂಚ ನನಗ್ಯಾತಕೋ ನಂಜುಂಡ ನನ ಚಿಂತೆ ನಿನಗ್ಯಾತಕೋ ನಂಜುಂಡ ನನ ಚಿಂತೆ ನಿನಗ್ಯಾತಕೋ ಜಾತಿಯ ಮಳೆ ಉಯ್ಯುತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಕಾಲಿಡಿದು ಕಬ್ಬನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಬೆಣ್ಣ ತೆಗೆಯೋ ನಂಜುಂಡ ಕುಲ ನೋಡಿ ಬೆಣ್ಣ ತೆಗೆಯೋ ಮೆದವನೇ ನಂಜುಂಡ ಮುತ್ತಿನ ಹಾರದವನೇ ಬಡಗಲಾದಿ ಮೆದವನೇ ನಂಜುಂಡ ಬಯಲಾದ ರೂಪದವನೇ ನಂಜುಂಡ ಬಯಲಾದ ರೂಪದವನೇ ಕಾಲು ತಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯ